ಪೂರಕವಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಆಚರಣೆ. ಮಹಾವೀರ ಚಕ್ರ ಪುರಸ್ಕೃತ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬಿ ದೇವಯ್ಯ ಪುಣ್ಯಸ್ಮರಣೆ. ಸುಳ್ಳು ಸುದ್ದಿಗಳನ್ನು ಹರಡುವವರ ವಿರುದ್ದ ಕ್ರಮ, ದಕ್ಷಿಣ ಕನ್ನಡ ಪೊಲೀಸರಿಂದ ಎಚ್ಚರಿಕೆ. ಹಾಗೂ ಇಂದು ರಾತ್ರಿ ಖಗ್ರಾಸ ಚಂದ್ರಗ್ರಹಣ, ಚಂದ್ರನತ್ತ ವಿಜ್ಞಾನಾಸಕ್ತರ ಕುತೂಹಲ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಸ್ಟುಡಿಯೋ ಸಮಯ ಸರಿಯಾಗಿ 6:51. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆರೋಗ್ಯವಾಣಿ, ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಈ ಕಾರ್ಯಕ್ರಮವು ಪ್ರತಿ ಬುಧವಾರ ಬೆಳಗ್ಗೆ 8:30 ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಸಣ್ಣ ಅತಿಸಣ್ಣ ರೈತರಿಗಾಗಿ ಸಮಗ್ರ ಕೃಷಿ ಪದ್ಧತಿ. ಈ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಜಿಲ್ಲೆ ಇಲ್ಲಿನ ಕೃಷಿ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಬಿಎಂ ಧರ್ಮರಾಜ್ ಅವರೊಂದಿಗಿನ ಸಂದರ್ಶನ. ಇವರನ್ನ ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಧರ್ಮರಾಜ್ ಬಿಎಂ ಅವರಿದ್ದಾರೆ. ಇವರು ಕೃಷಿ ವಿಸ್ತರಣಾ ವಿಭಾಗ ಯುಎಚ್ಎಸ್ ಇರುವಕ್ಕಿ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಈಗ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಇವರು ಮಾಹಿತಿ ಮಾಡಿಕೊಳ್ಳಲಿಕ್ಕಿದ್ದಾರೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ, ಈ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಏನು, ಯಾವ ರೀತಿಯಿಂದ ವ್ಯಾಖ್ಯಾನ ಮಾಡ್ತೀರಿ ನಮ್ಮ ರೈತ ಬಾಂಧವರಿಗೆ? ಸರ್, ಮೊದಲನೇದಾಗಿ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ ಹೇಳ್ತಾ, ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಲಾಭದಾಯಕ ಬೆಳೆ ಪದ್ಧತಿಯ ಜೊತೆ ಜೊತೆಗೆ ಕೃಷಿ ಆಧಾರಿತ ಉಪಕಸುಬುಗಳಾದ ಹೈನುಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ತೋಟಗಾರಿಕೆ, ಕೋಳಿ ಸಾಕಾಣಿಕೆ, ಹಾಡು ಮತ್ತು ಕುರಿ ಸಾಕಾಣಿಕೆ ಮುಂತಾದವುಗಳನ್ನು ರೈತರು ಸಂಪನ್ಮೂಲಗಳನ್ನು ಆಧರಿಸಿ ಮಣ್ಣು ಅವಗುಣಕ್ಕೆ ಹೊಂದಿಕೊಳ್ಳುವಂತೆ ಅಳವಡಿಸಿಕೊಳ್ಳಬಹುದು. ಇಂತಹ ಕೃಷಿ ಪದ್ಧತಿಗೆ ಮಿಶ್ರ ಕೃಷಿ ಪದ್ಧತಿ ಅಥವಾ ಸಮಗ್ರ ಕೃಷಿ ಪದ್ಧತಿ ಎಂದು ಕರೆಯುತ್ತೇವೆ. ಈ ಕೃಷಿ ಪದ್ಧತಿಯಿಂದ ರೈತನಿಗೆ ಲಭ್ಯವಿರುವ ಸಂಪನ್ಮೂಲಗಳು ಅಂದರೆ ಜಮೀನು, ನೀರು, ಕುಟುಂಬದ ಆಳುಗಳು, ಜಮೀನಿನಲ್ಲಿ ಉತ್ಪಾದಿಸಿದ ವಸ್ತುಗಳ ಸಮರ್ಥ ಬಳಕೆ ಆಗುತ್ತದೆ. ಈ ಪದ್ಧತಿಯಲ್ಲಿ ಬೆಳೆ ಪದ್ಧತಿ ಮತ್ತು ಉಪಕಸುಬುಗಳ ನಡುವೆ ಪೂರಕ ಸಂಬಂಧವಿರುತ್ತದೆ, ಅದರಿಂದ ನಿವ್ವಳ ಆದಾಯ ಕೂಡ ಹೆಚ್ಚಿರುತ್ತದೆ ಸರ್. ಈಗ ಈ ಸಮಗ್ರ ಕೃಷಿ ಪದ್ಧತಿಯಿಂದ ಆಗ್ತಕ್ಕಂತ ಪ್ರಯೋಜನಗಳ ಬಗ್ಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಪ್ರಯೋಜನಗಳಂತಂದ್ರೆ ಹೆಚ್ಚಿನ ಕೆಲಸ ಸೃಷ್ಟಿಯಾಗ್ತದೆ, ಆಳುಗಳಿಗೆ ದುಡಿಯುವ ಕೈಗಳಿಗೆ ಕೆಲಸ ಸಿಗುತ್ತದೆ, ಬಹುಮುಖ್ಯವಾಗಿ ಮಣ್ಣಿನ ಆರೋಗ್ಯ ಸುಧಾರಿಸುತ್ತದೆ. ಯಾವ ರೀತಿ ಅಂತಂದ್ರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ಬೆಳೆ ಮತ್ತೆ ಹೈನುಗಾರಿಕೆ, ಇನ್ನೊಂದು ಮೀನು ಆಗಿರ್ಬೋದು. ಉದಾಹರಣೆಗೆ ಭತ್ತ ಬೆಳಿತೀವಿ, ಭತ್ತದಲ್ಲಿ ನಿಂತ ನೀರಿನಲ್ಲಿ ಮೀನುಗಾರಿಕೆ ಕೂಡ ಮಾಡಬಹುದು, ಮೀನು ಸಾಕಾಣಿಕೆ. ಆ ಮೀನು ಸಾಕಾಣಿಕೆಯನ್ನ ಆದಾಯನ ತಕ್ಕಬಹುದು, ಭತ್ತದಿಂದ ಆದಾಯ ತಕ್ಕೋಬಹುದು. ಭತ್ತ ಕಟಾವಾದ ನಂತರ ಭತ್ತದ ಹುಲ್ಲನ್ನು ಬಳಸಿ ಹೈನುಗಾರಿಕೆ ಮಾಡಬಹುದು, ಹೈನುಗಾರಿಕೆಯಿಂದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾಡಿ ಇದು ಮಾಡಬಹುದು. ಹೈನುಗಾರಿಕೆಯಿಂದ ಬಂದಂತ ಗೊಬ್ಬರವನ್ನು ಮರುಬಳಕೆ ಮತ್ತೆ ನಮ್ಮ ಹೊಲದಲ್ಲಿ ಬಳಕೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಸುಧಾರಿಸುತ್ತದೆ. ಈ ರೀತಿ ಕೃಷಿ ಸುಸ್ಥಿರವಾಗಿ ರೈತನು ವರ್ಷವಿಡೀ ವರಮಾನವನ್ನು ಪಡೆಯುವಂತಾಗಬಹುದು. ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಮುಖ್ಯ ಘಟಕಗಳಿಗೆ ಬಂದ್ರೆ ಯಾವೆಲ್ಲ ಒಂದು ಮುಖ್ಯ ಘಟಕಗಳು ಇರ್ತವೆ ಅಂತ ಸ್ವಲ್ಪ ಹೇಳಿ ಸರ್. ಬಹುಮುಖ್ಯ ಘಟಕಗಳಂದ್ರೆ ಬೆಳೆ ಸಾಗುವಳಿ ಅಂದ್ರೆ ಬೆಳೆ ಬೆಳೆಯುವುದು, ಪಶುಪಾಲನೆ, ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಸಾವಯವ ಗೊಬ್ಬರದ ಘಟಕ, ಜೇನು ಸಾಕಾಣಿಕೆ, ಕೆಲವೊಬ್ಬರು ಮಶ್ರೂಮ್ ಬೆಳೆಯನ್ನು ಕೂಡ ಇದರಲ್ಲಿ ಸೇರಿಸಬಹುದಾಗಿದೆ. ಬೆಳೆ ಸಾಗುವಳಿಯಲ್ಲಿ ಮುಖ್ಯವಾಗಿ ಅಂದ್ರೆ ಅಕ್ಕಿ, ರಾಗಿ, ಜೋಳ, ತೊಗರಿ ಇಂದ ಇತ್ಯಾದಿ ಇದು, ಮತ್ತೆ ತರಕಾರಿ ಬೆಳೆಗಳಾದ್ರೆ ತರಕಾರಿ ಬೆಳೆಗಳು ಮತ್ತೆ ದ್ವಿದಳ ಧಾನ್ಯಗಳು ಅಂದ್ರೆ ಹೆಸರು, ಅಲಸಂದೆ ಇತ್ಯಾದಿಗಳನ್ನು. ಪಶುಪಾಲನೆಯಲ್ಲಿ ಹಸು, ಎಮ್ಮೆ, ಹಾಡು, ಕುರಿ, ಇದರಿಂದ ಮೂಲವಾಗಿ ಹಾಲು ಉತ್ಪಾದನೆ, ಗೊಬ್ಬರಗಳನ್ನು ಕೃಷಿ ಕಾರ್ಯಗಳಿಗೆ ಉತ್ಪಾದನೆ ಮಾಡಬಹುದು. ಮೀನು ಸಾಕಾಣಿಕೆ ಅಂದ್ರೆ ಕೃತಕ ಜಲಾಶಯದಲ್ಲಿ ಅಂದ್ರೆ ಒಂದು ಪಾಮ್ ಪಾಂಡ್ ಅಂತೀವಿ, ಅಂದ್ರೆ ಕೃಷಿ ಹೊಂಡನ ತಯಾರಿಸಿ ಮಾಡಬಹುದು. ಅಥವಾ ತಮ್ಮ ಹೊಲದಲ್ಲಿ ಇರತಕ್ಕಂತ ತಗ್ಗು ಪ್ರದೇಶ ಇನ್ನಷ್ಟು ಅಚ್ಚುಕಟ್ಟಾಗಿ ಒಂದು ನೀರು ಸಂಗ್ರಹ ಮಾಡ್ತಕ್ಕಂತ ಒಂದು ತೊಟ್ಟಿ ತರ ಮಾಡಿ ಕೂಡ ಮೀನು ಸಾಕಾಣಿಕೆ ಮಾಡಬಹುದು. ಮೀನಿನ ತ್ಯಾಜ್ಯವನ್ನು ಕೂಡ ಗೊಬ್ಬರವಾಗಿ ಬಳಸಬಹುದು. ಕೋಳಿ ಸಾಕಾಣಿಕೆ ಅಂದ್ರೆ ಮೊದರಿಂದ ಮೊಟ್ಟೆ, ಮಾಂಸ, ಗೊಬ್ಬರಕ್ಕೆ ಕೂಡ ಕೋಳಿ ಗೊಬ್ಬರ ಕೂಡ ಇತ್ತೀಚಿನದಲ್ಲಿ ಹೆಚ್ಚಿನ ಮಹತ್ವ ಕಂಡುಕೊಳ್ತಿದೆ. ಸಾವಯವ ಗೊಬ್ಬರ ಅಂದ್ರೆ ಅದು ವರ್ಮಿ ಕಾಂಪೋಸ್ಟ್ ಅಂದ್ರೆ ಎರೆಹುಳು ಗೊಬ್ಬರ. ಈ ಎಲ್ಲಾ ಬೆಳೆ ಸಾಗುವಳಿಯಲ್ಲಿ ಬಂದಂತ ವೇಸ್ಟ್ ಬಳಕೆ ಮಾಡಿಕೊಂಡು ಸಗಣಿ ಬಳಕೆ ಮಾಡಿಕೊಂಡು ಎರೆಹುಳು ಗೊಬ್ಬರ ತಯಾರಿ ಮಾಡಬಹುದು. ಮತ್ತೆ ಬಹುಮುಖ್ಯವಾಗಿ ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆಯಿಂದ ಜೇನುತುಪ್ಪವನ್ನು ಉತ್ಪಾದನೆ ಮಾಡುವುದರ ಜೊತೆಗೆ ಪರಾಗಸ್ಪರ್ಶದಿಂದ ಹೆಚ್ಚಿನ ಉತ್ಪಾದಕತೆಯನ್ನು ಹೆಚ್ಚಿಸಲು ಬಹಳ ಸಹಕಾರಿಯಾಗಿದೆ. ಮತ್ತೆ ಜಲ ವ್ಯವಸ್ಥೆ ಬಹುಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಮಳೆ ಅಭಾವ ತುಂಬಾ ಆಗ್ತದೆ ವರ್ಷದಿಂದ ವರ್ಷಕ್ಕೆ. ಹಾಗಾಗಿ 2 ವರ್ಷ ಬರ ಬಂದ್ರೆ 3ನೇ ವರ್ಷದ ಅತಿ ಹೆಚ್ಚು ಅತಿವೃಷ್ಟಿಯಾಗಿ ಮಳೆ ಬರ್ತದೆ. ಅಂತ ಸಮಯದಲ್ಲಿ ಮಳೆ ಸಂಗ್ರಹಣೆ ಸ್ಟ್ರಕ್ಚರ್ಗಳು ಅಂದ್ರೆ ಅದೇ ನಾವು ಹೇಳಿದಂತೆ ಚೆಕ್ ಡ್ಯಾಮ್ ಕೋಡಿಗಳನ್ನು ಬಳಸಿಕೊಂಡು ಈ ಕೃಷಿ ಹೊಂಡದಲ್ಲಿ ನೀರು ಸಂಗ್ರಹಣೆ ಮಾಡಿಕೊಂಡು ಅದರ ಸದ್ಬಳಕೆ ಮಾಡ್ಕೊಳ್ಳೋದು ಸರ್. ಈಗ ಇದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸೂಕ್ತವಾದ ಒಂದು ಪದ್ಧತಿಗಳು ಯಾವ್ಯಾವ ಅಂತ ಹೇಳ್ಬಹುದಾ ಸರ್? ಹೌದು ಸರ್, ವಿವಿಧ ಹವಾಮಾನ ಗುಣ ಮತ್ತು ವಿವಿಧ ಏನಂತೀವಿ ಟೋಪೋಗ್ರಫಿ ನಮ್ಮ ವಿವಿಧ ಪ್ರದೇಶಗಳಿಗೆ ಅನುಗುಣವಾಗಿ ಒಂದು ಕೆಲವಷ್ಟು ಕೃಷಿ ಪದ್ಧತಿಗಳಿದೆ. ಉದಾಹರಣೆಗೆ ನೀರಾವರಿ ಪ್ರದೇಶಕ್ಕಾದ್ರೆ ಈ ಬೆಳೆ ಉತ್ಪಾದನೆ ಜೊತೆಗೆ ಹೈನುಗಾರಿಕೆ, ಜೈವಿಕ ಅನಿಲ ಉತ್ಪಾದನೆ, ಎರೆಹುಳು ಗೊಬ್ಬರ ತಯಾರಿಕೆ. ಅಂದ್ರೆ ಉದಾಹರಣೆ ನೀರಾವರಿ ಪ್ರದೇಶಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಭತ್ತದ ಜೊತೆಗೆ ಮೀನುಗಾರಿಕೆ ಜೊತೆಗೆ ಹೈನುಗಾರಿಕೆ ಮತ್ತೆ ಜೈವಿಕ ಅನಿಲ ಉತ್ಪಾದನೆ ಈ ರೀತಿ. ಮಲೆನಾಡು ಪ್ರದೇಶಕ್ಕೆ ಬಂದ್ರೆ ಅಂದ್ರೆ ನಮ್ಮ ಚಿಕ್ಕಮಗಳೂರು, ಶಿವಮೊಗ್ಗ ಈ ರೀತಿ ಮಲೆನಾಡು ಪ್ರದೇಶಕ್ಕೆ ಬಂದ್ರೆ ಬೆಳೆ ಉತ್ಪಾದನೆ ಜೊತೆಗೆ ಹೈನುಗಾರಿಕೆ ಜೊತೆಗೆ ಕೋಳಿ ಸಾಕಾಣಿಕೆ, ಅಥವಾ ಬೆಳೆ ಉತ್ಪಾದನೆ ಜೊತೆ ಅಣಬೆ ಬೇಸಾಯ, ಹಂದಿ ಸಾಕಾಣಿಕೆ. ಈಗ ಉದಾಹರಣೆಗೆ ಭತ್ತದ ಜೊತೆಗೆ ಅಣಬೆ ಬೇಸಾಯ ಹೇಗೆ ಅಂತಂದ್ರೆ ಭತ್ತದಲ್ಲಿ ಬಂದಂತ ಹುಲ್ಲಿನಿಂದನೇ ಅಣಬೆಯನ್ನ ಮಾಡಬಹುದು. ಮತ್ತೆ ಹಂದಿ ಸಾಕಾಣಿಕೆ, ಬಾತುಕೋಳಿ ಸಾಕಾಣಿಕೆ, ಮತ್ತೆ ಅಜೋಲಾಸ್ ಕೂಡ ಭತ್ತದ ಗದ್ದೆನಲ್ಲೇ ಅಜೋಲಾನು ಕೂಡ ಮಾಡಬಹುದಾಗಿದೆ. ಒಣ ಪ್ರದೇಶಕ್ಕೆ ಇನ್ನ ಡ್ರೈಲ್ಯಾಂಡ್ ಅಂದ್ರೆ ಒಣ ಪ್ರದೇಶಕ್ಕೆ ಬಯಲ್ಸೀಮೆ ಪ್ರದೇಶಕ್ಕೆ ಅಂತಂದ್ರೆ ಬೆಳೆ ಉತ್ಪಾದನೆ ಜೊತೆ ಕುರಿ ಮತ್ತು ಆಡು ಸಾಕಾಣಿಕೆ ಮತ್ತು ಕೃಷಿ ಅರಣ್ಯ ಪದ್ಧತಿ ಮತ್ತು ತೋಟಗಾರಿಕೆ ಹಣ್ಣಿನ ಬೆಳೆಗಳು ಕುರಿ ಮತ್ತು ಆಡು ಸಾಕಾಣಿಕೆ ಈ ರೀತಿ ಒಣ ಪ್ರದೇಶದಲ್ಲೂ ಕೂಡ ವಿವಿಧ ಕೃಷಿ ಪದ್ಧತಿಗಳು ಕಾಣಬಹುದಾಗಿದೆ ಸರ್. ಈಗ ಸಮಗ್ರ ಕೃಷಿ ಪದ್ಧತಿ ಇದು ಸಣ್ಣ ರೈತರಿಗೆ ಯಾವ ರೀತಿಯಿಂದ ನಾವು ಮಾದರಿಯಾಗಿ ಇದನ್ನ ಅವರಿಗೆ ಅಳವಡಿಸಿಕೊಳ್ಳಕ್ಕೆ ಹೇಳ್ಬಹುದು ಸರ್? ವಿಶೇಷವಾಗಿ ಸಮಗ್ರ ಕೃಷಿ ಪದ್ಧತಿಯು ಒಂದ್ ಸಣ್ಣ ರೈತರಿಗೆ ಉದಾಹರಣೆಗೆ ಒಂದು ಎಕರೆ ಜಮೀನು ಇರತಕ್ಕಂತ ರೈತರಿಗೆ ಅಂದ್ರೆ ಒಂದು ಬೆಳೆ ಮುಖ್ಯವಾಗಿ ಒಂದು ರಾಗಿ ಬೆಳೆ ಅಥವಾ ತೊಗರಿ ಅಥವಾ ತರಕಾರಿ ಆಗಿದ್ರೆ ಟೊಮೆಟೊ ಈರುಳ್ಳಿ ಅಥವಾ ಪಾಲಕ್ ಸೊಪ್ಪು ಪಶುಪಾಲನೆಯಲ್ಲಿ 2-3 ಹಸುಗಳು ಅಥವಾ ಎಮ್ಮೆಗಳನ್ನು ಸಾಕ್ಬೋದು. ಒಂದು ಮೀನು ಸಾಕಾಣಿಕೆ ಅಂದ್ರೆ ಒಂದು ಕಾಲು ಗುಂಟೆನಲ್ಲಿ ವಿಸ್ತೀರ್ಣದಲ್ಲಿ ಜಲಾಶಯದಲ್ಲಿ ಒಂದು ಮೀನು ಸಾಕಾಣಿಕೆ ಮಾಡಬಹುದು. ಕೋಳಿ ಸಾಕಾಣಿಕೆ ಅಂದ್ರೆ ಒಂದು 20-30 ನಾಟಿ ಕೋಳಿ ಸಾಕಾಣಿಕೆ ಜೊತೆಗೆ ಸಾವಯವ ಘಟಕ ಒಂದು ಪಿಟ್ ಅನ್ನು ಮಾಡ್ಕೋಬಹುದು. ಮತ್ತು ಇದರ ಜೊತೆಗೆ ಜೇನು ಸಾಕಾಣಿಕೆ 5-6 ಜೇನು ಸಾಕಾಣಿಕೆ ಪೆಟ್ಟಿಗೆಯನ್ನು ಬಳಸಿ ಒಂದು ಎಕರೆ ಜಮೀನಿಗೆ ಇಷ್ಟೆಲ್ಲ ಮಾಡುವ ಸಾಧ್ಯತೆಗಳಿವೆ. ಇಷ್ಟೆಲ್ಲ ಸಣ್ಣ ರೈತರಿಗೆ ಅಳವಡಿಸಿಕೊಳ್ಳಿ ಸಾಧ್ಯತೆಗಳು ಇದಾವೆ, ಇಷ್ಟೆಲ್ಲ ವಿಧಾನಗಳು ಇದಾವೆ ಅಂತ ಹೇಳ್ತೀವಿ. ಹೌದು, ಇಷ್ಟೆಲ್ಲ ಮಾಡೋದ್ರಿಂದ ವಾರ್ಷಿಕವಾಗಿ ಏನು ಪ್ರಸ್ತುತ ರೈತ ಗಳಿಸ್ತಿದ್ದಾನೆ ಅದಕ್ಕಿಂತ 1-2 ಲಕ್ಷ ಹೆಚ್ಚಿಗೆ ಲಾಭನ ಗಳಿಸಬಹುದು. ಜೊತೆಗೆ ಮಣ್ಣಿನ ಸಾರತೆ ನೀರಿನ ಉಳಿತಾಯ ಕೂಡ ಮಾಡಬಹುದಾಗಿದೆ. ಈಗ ಉದಾಹರಣೆಗೆ ಕೊಪ್ಪಳ ಜಿಲ್ಲೆಯ ತಿಗರಿ ಎಂಬ ಗ್ರಾಮದಲ್ಲಿ ಸಿದ್ದಪ್ಪ ಅಂಬಿಗೇರ ಮತ್ತು ಅವರಮ್ಮ ಜಗದೀಶ್ ಅವರ ಒಂದು ಯಶೋಗಾಥೆ ಈ ರೀತಿ ಇದೆ. ತಿಗರಿ ಗ್ರಾಮದ ಹೊರ ವಲಯದಲ್ಲಿರುವ ಇವರ ಮನೆ ಸಮೀಪಿಸುತ್ತದೆ. ಚೆಂಡು ಹೂವಿನ ಪರಿಮಳ, ಕೋಳಿಗಳ ಕಲರವ ಮತ್ತು ಹಸುಗಳ ಧ್ವನಿ ಆಹ್ವಾನಿಸುತ್ತದೆ. ಅಂದ್ರೆ ಇವರು ಬೋರ್ವೆಲ್ ಆಶ್ರಯದಲ್ಲಿ 10 ಎಕರೆ ಜಮೀನಿನಲ್ಲಿ ಬೆಳೆ ಬೆಳೆಯುತ್ತಿದ್ದಾರೆ. 10 ಎಕರೆಯಲ್ಲಿ 6 ಎಕರೆ ಸಜ್ಜೆ, 2 ಎಕರೆ ಕಬ್ಬು, 2 ಎಕರೆ ಚೆಂಡು ಹೂ ಬೆಳೆದಿದ್ದಾರೆ. ಹವಾಮಾನ ವೈಪರೀತ್ಯ ಮತ್ತು ಕೀಟಬಾಧೆ ಇತರೆ ಕಾರಣದಿಂದ ಯಾವುದೇ ಒಂದು ಬೆಳೆ ನಷ್ಟವಾದರೂ ಇನ್ನೊಂದು ಬೆಳೆ ಕೈ ಹಿಡಿಯುತ್ತದೆ ಎಂಬ ನಂಬಿಕೆಯಿಂದ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದಾಗಿ ಸಿದ್ದಪ್ಪ ಅಂಬಿಗರ ಅವರು ತಿಳಿಸುತ್ತಾರೆ. ಹೈನುಗಾರಿಕೆ ಅಂದ್ರೆ ಇವರು ಮಾಡತಕ್ಕಂಥದ್ದ ವಿವಿಧ ಪದ್ಧತಿಗಳ ಹೈನುಗಾರಿಕೆ ಒಂದು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಕೇವಲ ಕೃಷಿ ಬೆಳೆ ಅಲ್ಲದೆ ಉಪಕಸಬುಗಳಾದ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಮಾಡುತ್ತಿದ್ದಾರೆ. ಸುಮಾರು 800 ನಾಟಿ ಅಂದ್ರೆ ಜವಾರಿ ಕೋಳಿಗಳು ಸಾಕ್ತಿದ್ದಾರೆ. ಪ್ರತಿ ತಿಂಗಳು ಕೋಳಿ ಮತ್ತು ಮೊಟ್ಟೆ ಮಾರಾಟದಿಂದ 15-20,000 ಗಳಿಸ್ತಿದ್ದಾರೆ. ಹೈಬ್ರಿಡ್ ಕೋಳಿ ಎಲ್ಲೆಡೆ ಸಿಗುತ್ತದೆ, ಎಲ್ಲ ಕಡೆ ಸಿಗುತ್ತದೆ, ಆದ್ರೆ ನಾಟಿ ಕೋಳಿ ಸಿಗುವುದು ಅಪರೂಪ. ಹಾಗಾಗಿ ವಿವಿಧ ಬೇಡಿಕೆ ಆಧಾರಿತ ಮೇಲೆ ಇವರು ನಾಟಿ ಕೋಳಿ ಅಂದ್ರೆ ಜವಾರಿ ಕೋಳಿಗಳನ್ನು ಸಾಕಣೆ ಮಾಡ್ತಿದ್ದಾರೆ. ಜೊತೆಗೆ ಹಸುಗಳನ್ನು ಸಾಕಿದ್ದಾರೆ, ಅದರಲ್ಲಿ 4 ಹಸು ಹಾಲು ಕೊಡ್ತಿದ್ದಾವೆ. ತಲಾ ಅಂದ್ರೆ 4 ಹಸುಗಳಿಂದ ತಲಾ 10 ಲೀಟರ್ನಂತೆ 40 ಲೀಟರ್ ಪ್ರತಿನಿತ್ಯ ಹಾಲು ಸಂಗ್ರಹವಾಗ್ತಿದೆ. ಇದರಿಂದನು ತಿಂಗಳಿಗೆ 25-30,000 ಆದಾಯ ಬರುತ್ತಿದೆ. ವಾರ್ಷಿಕವಾಗಿ ಬೆಳೆಗಳಿಂದ ಬರೋ ಆದಾಯದಲ್ಲದೆ ಇವು ತಿಂಗಳ ಆದಾಯವನ್ನು ಕೂಡ ಕಂಡುಕೊಂಡಿದ್ದಾರೆ. ಇದ್ರ ಜೊತೆಗೆ ಚೆಂಡು ಹೂವಿನ ವ್ಯಾಪಾರ ಕೂಡ ಮಾಡ್ತಿದ್ದಾರೆ. 2 ಎಕರೆ ಹೊಲದಲ್ಲಿ ಉತ್ಕೃಷ್ಟ ದರ್ಜೆ ಚೆಂಡು ಹೂ ಬೆಳೆದಿದ್ದು ಸುಮಾರು 40,000 ಖರ್ಚು ಮಾಡಿ 4 ತಿಂಗಳ ಬೆಳೆಯಾಗಿದೆ. ಇದು ಸಸಿ ನೆಟ್ಟ ನಂತರ ಸುಮಾರು 2 ತಿಂಗಳಿಂದ ಹೂ ಬಿಡಲು ಪ್ರಾರಂಭವಾಗುತ್ತವೆ. 2 ತಿಂಗಳು ಹೂ ಬಿಡುತ್ತದೆ. ಹೂವಿನ ದರ ಒಂದೇ ಸರಿಯಾಗಿರುವುದಿಲ್ಲ, ಅಂದ್ರೆ ಸರಿಯಾಗಿ ದಸರಾ ಈ ರೀತಿ ಹಬ್ಬಗಳು ಬರೋ ಸಮಯದಲ್ಲಿ ಈ ಹೂಗಳು ಬರೋ ದಸರಾ ದೀಪಾವಳಿ ಬರೋ ಟೈಮಲ್ಲಿ ಇವರು ಹೂ ಬರೋ ತರ ಹಾಕೊಂಡು 50-80 ರೂಪಾಯಿಗೆ ಪ್ರತಿ ಕೆಜಿಗೆ ಮಾರಾಟ ಬೆಲೆ ಸಿಗ್ತಾ ಇದೆ. ಒಳ್ಳೆ ಬೆಲೆ ಸಿಕ್ಕರೆ ಹೂನಿಂದ ಕೂಡ 80-1 ಲಕ್ಷ ರೂಪಾಯಿ ವರ್ಷಕ್ಕೆ ಗಳಿಸ್ತಾ ಇದ್ದಾರೆ. ಈಗ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸರ್ಕಾರದಿಂದ ಸಿಗ್ತಕ್ಕಂತ ಯೋಜನೆಗಳು ಮತ್ತೆ ತರಬೇತಿಗಳು, ಸಹಾಯಧನ ಆಗ್ಲಿ, ಆಮೇಲೆ ಅವರಿಂದ ಮಾರುಕಟ್ಟೆವರೆಗೆ ಬೆಂಬಲವಾಗಿ ಅವರಿಗೆ ಒಂಥರ ನಾವಿದ್ದೀವಿ, ನೀವು ಇದನ್ನ ಈ ಕಾರ್ಯಕ್ರಮನ ಮುಂದುವರಿಸ್ರಿ, ಏನು ಹೆದರೋದು ಬೇಡ, ಇದೇನು ಹೊಸದೇನು ಪದ್ಧತಿ ಅಲ್ಲ, ನಮ್ಮ ಪೂರ್ವಜರು ಇದು ಅಳವಡಿಸಿಕೊಂಡು ಬಂದಿದ್ರು, ಈಗ ವೈಜ್ಞಾನಿಕವಾಗಿ ಇದಕ್ಕೆ ಸ್ಪರ್ಶ ಕೊಟ್ಬಿಟ್ಟು ನಾವು ಸಮಗ್ರ ಕೃಷಿ ಪದ್ಧತಿ ಅಥವಾ ಮಿಶ್ರ ಬೆಳೆ ಪದ್ಧತಿ ಅಂತ ಹೇಳಿ ನಾವು ಈಗ ಅದನ್ನ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ. ಸೊ ಈಗ ಸರ್ಕಾರಿ ಯೋಜನೆಗಳು ಮತ್ತು ತರಬೇತಿಗೆ ಬಂದ್ರೆ ಈಗ ಸಣ್ಣ ರೈತರಿಗೆ ಯಾವ ರೀತಿಯಿಂದ ಸರ್ಕಾರದಿಂದ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಸರ್? ವಿಭಾಗದಿಂದ ಆಗ್ಲಿ ಮತ್ತೆ ಕೃಷಿ ಇಲಾಖೆಯಿಂದ ಆಗ್ಲಿ ತೋಟಗಾರಿಕೆ ಇಲಾಖೆಯಿಂದ ಆಗ್ಲಿ. ಹೌದು ಸರ್, ಭಾರತ ಸರ್ಕಾರ ಸಮಗ್ರ ಕೃಷಿ ಪದ್ಧತಿಯನ್ನು ಬಹಳಷ್ಟು ಉತ್ತೇಜನಗೊಳಿಸಲು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತೇಳಿ ಇದರಡಿಯಲ್ಲಿ ಸಹಾಯಧನ ನೀಡ್ತಾ ಇದೆ. ಇದಲ್ಲದೆ ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ಪ್ರತಿ ಜಿಲ್ಲೆಯಲ್ಲಿ ಇದರ ಕುರಿತಾಗಿ ವಿಶೇಷ ತರಬೇತಿಗಳು ಮಾಡ್ತಾ ಇದ್ದಾರೆ. ನಮ್ಮ ಕೃಷಿಶೋಪನಕ ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಶಿವಮೊಗ್ಗದ ಕೆವಿಕೆನಲ್ಲಿ ವಿಶೇಷವಾಗಿ IFS ಘಟಕ ಸಮಗ್ರ ಕೃಷಿ ಘಟಕವನ್ನು ಮಾದರಿ ಘಟಕವಾಗಿ ಮಾಡಿದ್ದಾರೆ. ಬಂದಂತ ರೈತರಿಗೆ ಅದು ನೋಡಿ ಕಣ್ಣಲ್ಲಿ ಕಣ್ಣಾರೆ ನೋಡಿ ತಾವು ಕೂಡ ಮಾಡಲಿ ಅಂತೇಳಿ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಗೆ ಬರುವ ಇದರ ವಿಶೇಷತೆಗಳು ಅಂತಂದ್ರೆ, ವಿವಿಧ ಚಟುವಟಿಕೆಗಳ ಅಡಿ 125,000 ತನಕನು ಸಬ್ಸಿಡಿ ಲಭ್ಯವಿದೆ. ವಿವರಗಳು ಅಂತಂದ್ರೆ, ರಾಷ್ಟ್ರೀಯ ವಿಕಾಸ ಯೋಜನೆ ಮೊದಲನೇ ಇದರ ಉದ್ದೇಶ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಉತ್ತೇಜಿಸುವುದು, ತೋಟಗಾರಿಕೆ ಮತ್ತು ಪಶುಸಂಗೋಪನೆ ಒಗ್ಗೂಡಿಸಿ ಸಮಗ್ರ ಕೃಷಿ ಪದ್ಧತಿ ಮೂಲಕ ರೈತನ ಆದಾಯವನ್ನು ಹೆಚ್ಚಳ ಮಾಡುವುದು, ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಸುಧಾರಿತ ಬೇಸಾಯ ಪದ್ಧತಿ ಅಳವಡಿಸುವ ಮೂಲಕ ಇಳುವರಿ ಕೂಡ ಹೆಚ್ಚಿಸುವುದು, ಇದರ ಜೊತೆಗೆ ರೈತರ ಆದಾಯ ಹೆಚ್ಚಿಸಲು ಕೃಷಿಯ ಜೊತೆಗೆ ಇತರೆ ಆದಾಯ ಬರುವ ಉದ್ದಿಮೆಗಳನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುವುದು. ಸರ್, ಇವಾಗ ಯಾವ ಸೌಲಭ್ಯಕ್ಕೆ ಎಷ್ಟು ಸಬ್ಸಿಡಿ ಅಂತ ತಿಳ್ಕೊಳ್ಳೋದು. ಮಳೆ ಆಶ್ರಿತ ಪ್ರದೇಶಕ್ಕೆ ಘಟಕ ವೆಚ್ಚ ಅಥವಾ ಸಬ್ಸಿಡಿ ಕುರಿತು ಮಾಹಿತಿ ಹೇಳೋದಾದ್ರೆ, ಕೃಷಿ ಹೊಂಡ ನಿರ್ಮಾಣಕ್ಕೆ ಸಬ್ಸಿಡಿ ಇದೆ, ಅಂದ್ರೆ ನೀರು ಸಂರಕ್ಷಣೆ ಚಿಕ್ಕ ಹೊಂಡಗಳ ನಿರ್ಮಾಣಕ್ಕೆ ಸುಮಾರು 75,000 ರೂಪಾಯಿ ವೆಚ್ಚ ಆದ್ರೆ ಶೇಕಡ 50% ಸಹಾಯಧನವನ್ನು ಸರ್ಕಾರ ಕೊಡುತ್ತದೆ. ಸ್ಥಳೀಯ ಬೇಡಿಕೆಗಳ ಅನುಗುಣವಾಗಿ ಎರೆಗಳು, ಗೊಬ್ಬರ, ಅಜೋಲ ಕೃಷಿ, ಬೇರೆ ಇನ್ನಿತರೆ ಜೇನು ಸಾಕಾಣಿಕೆ ಈ ರೀತಿ ಮಾಡೋದಾದ್ರೆ ಕೂಡ ಅದಕ್ಕೂ ಸಬ್ಸಿಡಿ ಅವಕಾಶಗಳಿದೆ. ಎರೆಹುಳು ಗೊಬ್ಬರಕ್ಕೆ ಘಟಕಕ್ಕೆ ಅಂದಾಜು ಒಂದು 17,000 ಅಂದ್ರೆ ಒಂದು 20,000 ರೂಪಾಯಿ ಖರ್ಚಾದ್ರೆ 8,500-9,000 ರೂಪಾಯಿ ಸಬ್ಸಿಡಿ ನೀಡಲಾಗುತ್ತೆ. ಅಜೋಲ ಕೃಷಿಗೆ 1,000 ರೂಪಾಯಿ ಸಹಾಯಧನ ಇದೆ. ಅದೇ ರೀತಿ ಜೇನು ಕೃಷಿಗೆ ಪ್ರತಿ ಜೇನುಗೂಡಿಗೆ 4,000 ರೂಪಾಯಿ ಖರ್ಚಾದ್ರೆ 1,600 ರೂಪಾಯಿ ಸಹಾಯಧನ ಸಿಗುತ್ತಾ ಇದೆ. ಅದೇ ನೀರಾವರಿ ಪ್ರದೇಶಕ್ಕೆ ಅಂದ್ಕೊಂಡಾದ್ರೆ ಈ ಜಾನುವಾರು ಆಧಾರಿತ ಮೇವಿನ ಬೆಳೆ ಮಿಶ್ರ ಬೆಳೆಗೆ ಶೇಕಡ 50% ಸಹಾಯಧನ ಇದೆ. ಅದೇ ರೀತಿ ಬದು ನಿರ್ಮಾಣ ಅಂದ್ರೆ ಮಳೆಗಾಲದಲ್ಲಿ ಬಂದಂತ ಇಂಗು ಗುಂಡಿಗಳು ನೀರನ್ನು ಬಸಿದು ಹೋಗೋ ತರ ಮಾಡಲಿಕ್ಕೆ ಶೇಕಡ 50% ಸಹಾಯಧನ ಇದೆ. ಇದಲ್ಲದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಡ ಕಾರ್ಮಿಕರ ವೆಚ್ಚ ಭರಿಸಿ ಈ ಯೋಜನೆಯಡಿ ಸಾಮಗ್ರಿ ವೆಚ್ಚ ಭರಿಸಲಾಗುವುದು. ಇದರಿಂದ ಸಹಾಯಧನದಲ್ಲಿ ಬಹಳಷ್ಟು ಸಹಕಾರಿಯಾಗಲಿದೆ. ಈಗ ಮತ್ತೆ ಮೀಸಲಾತಿಗೆ ಬಂದ್ರೆ ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಇತರೆ ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ ಯಾವ ರೀತಿಯಿಂದ? ಖಂಡಿತ, ಭಾರತ ಸರ್ಕಾರದ ಏನು ಮೀಸಲಾತಿ ಪದ್ಧತಿ ಇದೆ ಅದೇ ರೀತಿ ಪರಿಶಿಷ್ಟ ಜಾತಿಗೆ 17-18% ಅಷ್ಟು ಇದೆ. ಪರಿಶಿಷ್ಟ ಪಂಗಡಕ್ಕೆ 6.9 ಅಂದ್ರೆ 7% ಅಷ್ಟು, ಮಹಿಳೆಯರಿಗೆ ಶೇಕಡ 33%, ಅಲ್ಪಸಂಖ್ಯಾತರಿಗೆ ಶೇಕಡ 15% ಈ ಜಾತಿ ಅಥವಾ ಪಂಗಡಕ್ಕೆ ಸೇರಿದಂತ ರೈತರಿಗೆ ಈ ಯೋಜನೆಯಲ್ಲಿ ರಿಸರ್ವೇಷನ್ ಕೂಡ ಇದೆ, ಆದ್ಯತೆ ನೀಡಲಾಗ್ತಾ ಇದೆ. ಏನು ಅವರು ಈಗ ಈ ಒಂದು ಸೌಲಭ್ಯ ಪಡೆಯುವುದಾದ್ರೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಕ್ಕೆ ಏನೆಲ್ಲ ಒಂದು ದಾಖಲೆಗಳು ಅವರು ಸಲ್ಲಿಸಬೇಕು ಅಂತ ಹೇಳ್ತೀರಾ? ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸೌಲಭ್ಯ ಪಡೆಯಲು ರೈತರು ತಮ್ಮ ಸ್ವಂತ ಜಮೀನು ಹೊಂದಿರಬೇಕು, ಅಂದ್ರೆ ಅವರ ಹೆಸರಿನಲ್ಲೇ ಜಮೀನು ಹೊಂದಿರಬೇಕು. ಪಹಣಿ ಪತ್ರ ಹೊಂದಿರಬೇಕು, ಆಧಾರ್ ಕಾರ್ಡ್ ಇರಬೇಕು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು. ಅಂದ್ರೆ ಈ ಮೇಲೆ ಹೇಳದಂತೆ ಮೀಸಲಾತಿಗೆ ಪಡ್ಕೋಬೇಕಂತಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು, ಬ್ಯಾಂಕ್ ಪಾಸ್ಬುಕ್ ಹೊಂದಿರಬೇಕು, ನಿರ್ದಿಷ್ಟ ಸೌಲಭ್ಯಕ್ಕೆ ಬೇಕಾದ ಇನ್ನಿತರ ಅಗತ್ಯ ದಾಖಲೆಗಳನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿಚಾರಿಸಿ ಸಲ್ಲಿಸಬೇಕು. ಇವೆಲ್ಲ ಅಗತ್ಯ ದಾಖಲೆಗಳೊಂದಿಗೆ ರೈತ ಸಂಪರ್ಕ ಕೇಂದ್ರ ಕೃಷಿ ಇಲಾಖೆಗಳನ್ನು ಭೇಟಿಯಾದಲ್ಲಿ ಹೆಚ್ಚಿನ ವಿವರಣೆಯೊಂದಿಗೆ ತಾವು ಈ ಯಾವ ರೀತಿ ಸಬ್ಸಿಡಿಯನ್ನು ಪಡೆಯಬಹುದು ಎನ್ನುವುದು ಮಾಹಿತಿ ತಿಳ್ಕೋಬೇಕಾಗಿದೆ. ಹೆಚ್ಚಿನ ಮತ್ತೆ ಈಗ ನೀವು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲ ರೈತ ಸಂಪರ್ಕ ಕೇಂದ್ರನ ಸಂಪರ್ಕಿಸಿ ಅಂತ ಹೇಳ್ತಾರೆ, ಇಲ್ಲ ಇಲಾಖೆ ಕೂಡ ಸಂಪರ್ಕಿಸಬಹುದು ಅಲ್ವಾ ಕೃಷಿ ಇಲಾಖೆಗೆ? ಈ ಸಮಗ್ರ ಕೃಷಿ ಪದ್ಧತಿಗಳ ಆರ್ಥಿಕ ವಿಶ್ಲೇಷಣೆ ಮಾಡೋದಾದ್ರೆ ಬರೀ ಬೆಳೆಯನ್ನು ಬೆಳೆಯೋದಾದ್ರೆ ಎಷ್ಟು ಆದಾಯ ಇದೆ, ಬೆಳೆ ಜೊತೆಗೆ ಕೋಳಿ ಸಾಕಾಣಿಕೆ ಅಥವಾ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಎಷ್ಟು ಇದೆ ಅಂತ ಹೇಳಿ ಒಂದು ಉದಾಹರಣೆಗೆ ಹೇಳ್ಬೇಕಾದ್ರೆ, ಒಂದು ಹೆಕ್ಟರ್ ಪ್ರದೇಶ ಅಂದ್ರೆ 2.5 ಎಕರೆ ಪ್ರದೇಶದಲ್ಲಿ ಒಂದು ಬೆಳೆ ಪದ್ಧತಿಗಳಿಂದ ಕೇವಲ 28,196 ರೂಪಾಯಿ ಒಟ್ಟು ವರಮಾನ ಇದೆ. ಅಂದ್ರೆ ನಿವ್ವಳ ಆದಾಯ ಅದರಲ್ಲಿ 6,171, ಅಂದ್ರೆ ಪ್ರತಿ ರೂಪಾಯಿನ ಖರ್ಚಿನಿಂದ ಬಂದ ಲಾಭ ಅಂದ್ರೆ ಬಿಸಿ ರೇಷಿಯೋ ಅಂತ ಏನ್ ಹೇಳ್ತೀವಿ, ಬೆನಿಫಿಟ್ ಕಾಸ್ಟ್ ರೇಷಿಯೋ 1.28 ಇದೆ. ಆದ್ರೆ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಬೆಳೆ ಮತ್ತು ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆಯಿಂದ ಮಾಡೋದಾದ್ರೆ ಬರೇ ಬೆಳೆಯಿಂದ 79,281 ರೂಪಾಯಿ, ಅದರ ಜೊತೆಗೆ ಈ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆಯಿಂದ ವಾರ್ಷಿಕವಾಗಿ 293,644, ಇದರಿಂದ ಒಟ್ಟಾರೆ 322,921 ರೂಪಾಯಿನಷ್ಟು ಒಟ್ಟು ವರಮಾನ ಇದೆ. ನಿವ್ವಳ ಆದಾಯ 82,794 ರೂಪಾಯಿ ಒಟ್ಟು ಇದೆ. ಅಂದ್ರೆ ಬಿಸಿ ರೇಷಿಯೋ ಏನಂತೀವಿ, ಬೆನಿಫಿಟ್ ಕಾಸ್ಟ್ ರೇಷಿಯೋ 1.75 ಈ ಬೇರೆ ಏಕ ಬೆಳೆ ಪದ್ಧತಿಗಿಂತ ಇದು ಹೆಚ್ಚು ಕಾಣ್ತಾ ಇದೆ. ಹಂಗಾಗಿ ಆದಾಯ ಹೆಚ್ಚಿಸುವಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಪಾತ್ರ ಬಹಳಷ್ಟಿದೆ. ಸೊ ಇನ್ನು ಇದ್ರ ಬಗ್ಗೆ ಮಾಹಿತಿ ಪಡೆಯುವುದಾದ್ರೆ ಕೃಷಿ ವಿಸ್ತರಣಾ ಘಟಕಕ್ಕೆ ಬಂದು ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಪಡೆಯುವುದಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ? ನನ್ನ ದೂರವಾಣಿ ಸಂಖ್ಯೆ ಈಗಿದೆ,

ಮಾತಿನಲ್ಲಿ ಗೆದ್ದನ ಗೋಡೆಯ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಮಾತಿನಲ್ಲಿ ಗೆದ್ದಮ್ಮ ಗೋಡೆಯ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಮಾತಿನಲ್ಲಿ ಗೆದ್ದಮ್ಮ ಗೋಡೆಯ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಮಾತಿನಲ್ಲಿ ಗೆದ್ದಮ್ಮ ಗೋಡೆಯ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ತಾಯಿ ಸಪ್ಪನ್ನು ತಿಂದು ಮಾಗೋಡೆ ಕಂಪೇ ಗೌಡ ತಾಯಿ ಸಪ್ಪನ್ನು ತಿಂದು ಮಾಗುಡಿ ಕಂಪೇ ಗೌಡ ತಾಯಿ ಸಪ್ಪನ್ನು ತಿಂದು ಮಾಗೋಡೆ ಕಂಪೇ ಗೌಡ ತಾಯಿ ಸಪ್ಪನ್ನು ತಿಂದು ಮಾಗುಡಿ ಕಂಪೇ ಗೌಡ ಕೆಂಪ ಬೋರಿ ಕೆರೆ ಕಟ್ಟು ಸೀದ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಕೆಂಪ ಬೋರಿ ಕೆರೆ ಕಟ್ಟು ಸೀದ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಕೆಂಪ ಬೋರಿ ಕೆರೆ ಕಟ್ಟು ಸೀದ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಕೆಂಪ ಬೋರಿ ಕೆರೆ ಕಟ್ಟು ಸೀದ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಕೆಂಪ ಬೋರಿ ಕೆರೆ ಕಟ್ಟಿ ಕಂಪೇ ಗೌಡ ಕೆಂಪ ಬೋರಿ ಕೆರೆ ಕಟ್ಟಿ ಕಂಪೇ ಗೌಡ ಕೆಂಪ ಬೋರಿ ಕೆರೆ ಕಟ್ಟಿ ಕಂಪೇ ಗೌಡ ಕೆಂಪ ಬೋರಿ ಕೆರೆ ಕಟ್ಟಿ ಕಂಪೇ ಗೌಡ ಹರವಾರ ಮನೆ ಜಿತ ಮಾಡಿ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಹರವಾರ ಮನೆ ಜಿತ ಮಾಡಿ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಹರವಾರ ಮನೆ ಜಿತ ಮಾಡಿ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಹರವಾರ ಮನೆ ಜಿತ ಮಾಡಿ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಹರವಾರ ಮನೆ ಜಿತ ಮಾಡಿ ಕಂಪೇಗೌಡ ಹರವಾರ ಮನೆ ಜಿತ ಮಾಡಿ ಕಂಪೇಗೌಡ ಹರವಾರ ಮನೆ ಮಾಡಿ ಕೆಂಪೇಗೌಡ ಹರವಾರ ಮಾಲೆ ಮಾಡಿ ಕೆಂಪೇಗೌಡ ಬಾಳೆ ತೋಟಕ್ಕೆ ಹೋರು ತಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಬಾಳೆ ತೋಟಕ್ಕೆ ಹೋರು ತಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಬಾಳೆ ತೋಟಕ್ಕೆ ಹೋರು ತಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಬಾಳೆ ತೋಟಕ್ಕೆ ಹೋರು ತಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಬಾಳೆ ತೋಟಕ್ಕೆ ಹೊಟ್ಟು ಕೆಂಪೇಗೌಡ ಬಾಳೆ ತೋಟಕ್ಕೆ ಹೊಟ್ಟು ಕೆಂಪೇಗೌಡ ಬಾಳೆ ತೋಟಕ್ಕೆ ಹೊಟ್ಟು ಕೆಂಪೇಗೌಡ ಬಾಳೆ ತೋಟಕ್ಕೆ ಹೊಟ್ಟು ಕೆಂಪೇಗೌಡ ಗುದ್ದೆಗೆ ಸ್ನಾನ ಮಾಡಿದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಗುದ್ದೆಗೆ ಸ್ನಾನ ಮಾಡಿದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಗುದ್ದೆಗೆ ಸ್ನಾನ ಮಾಡಿದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಗುದ್ದೆಗೆ ಸ್ನಾನ ಮಾಡಿದಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಗುದ್ದೆಗೆ ಸ್ನಾನ ಮಾಡೋ ಕೆಂಪೇಗೌಡ ಗುದ್ದೆಗೆ ಸ್ನಾನ ಮಾಡೋ ಕೆಂಪೇಗೌಡ ಗುದ್ದೆಗೆ ಸ್ನಾನ ಮಾಡೋ ಕೆಂಪೇಗೌಡ ಗುದ್ದೆಗೆ ಸ್ನಾನ ಮಾಡೋ ಕೆಂಪೇಗೌಡ ಭೂಮಿಗೆ ಸ್ನಾನ ಮಾಡಿದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಸ್ನಾನ ಮಾಡಿದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಸ್ನಾನ ಮಾಡಿದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಸ್ನಾನ ಮಾಡಿದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಸ್ನಾನ ಮಾಡೋ ಕೆಂಪೇಗೌಡ ಭೂಮಿಗೆ ಸ್ನಾನ ಮಾಡೋ ಕೆಂಪೇಗೌಡ ಭೂಮಿಗೆ ಸ್ನಾನ ಮಾಡೋ ಕೆಂಪೇಗೌಡ ಭೂಮಿಗೆ ಸ್ನಾನ ಮಾಡೋ ಕೆಂಪೇಗೌಡ ಭೂಮಿಗೆ ಗುಲ್ಲಿ ಬಿಟ್ಟಿದ್ದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಗುಲ್ಲಿ ಬಿಟ್ಟಿದ್ದಾನೆ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಗುಲ್ಲಿ ಬಿಟ್ಟಿದ್ದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಗುಲ್ಲಿ ಬಿಟ್ಟಿದ್ದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಗೋಲೆ ಬಿಟ್ಟ ಕಲಾದಲು ಭೂಮಿಗೆ ಗೋಲೆ ಬಿಟ್ಟ ಕಲಾದಲು ಭೂಮಿಗೆ ಗೋಲೆ ಬಿಟ್ಟ ಕಲಾದಲು ಭೂಮಿಗೆ ಗೋಲೆ ಬಿಟ್ಟ ಕಲಾದಲು ಗುಣಕ್ಕೆ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಗುಣಕ್ಕೆ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಹರೋಗ ಗುಣಕ್ಕೆ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಗುಣಕ್ಕೆ ಕೋಲನ್ನ ಕೋಲು ಕೋಲನ್ನ ಕೋಲು ಕೋಲೆ ಯಪ್ಪೋ ಹರ್ಯಾರೇ ಗಗನಾಂಪೇಗೌಡ ಯಪ್ಪೋ ಹರ್ಯಾರೇ ಗಗನಾಂಪೇಗೌಡ ಯಪ್ಪೋ ಹರ್ಯಾರೇ ಗಗನಾಂಪೇಗೌಡ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಬಾಳೆ ನೆಲದಲ್ಲಿ ಮೇಲಿದ್ದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಬಾಳೆ ನೆಲದಲ್ಲಿ ಮೇಲಿದ್ದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಬಾಳೆ ನೆಲದಲ್ಲಿ ಮೇಲಿದ್ದಾನ ಕೋಲನ್ನ ಕೋಲು ಎಲ್ಲ ಬಾಳೋಂಟು ಬಾಳೋಂಟು ಕೊಲಗಂಜಿ ಕಾಲೊಂದೇಳಿ ತೋಲನ್ನ ಕೊಲ ಜಯಗಂಜಿ ಕಾಲೊಂದೇಳಿ ತೋಲನ್ನ ಕೊಲ ಹೇ ದುರ್ಗಂಜಿ ನಾಲೊಂದೇಳ ಓಡಿ ತೋಲನ್ನ ಕೊಲ ದುರ್ಗಂಜಿ ನಾಲೊಂದೇಳ ಓಡಿ ತೋಲನ್ನ ಕೊಲ ಹೇ ದುರ್ಗಂಜಿ ನಾಲೊಂದೇಳ ಓರೆ ಭದ್ರಾವತಿ ತಾಲೂಕು ಗೋಣಿಬೀಡಿನ ಸ್ವಂಪನಾಯ್ಕ ಮತ್ತು ತಂಡದಿಂದ ಕೋಲಾಟದ ಪದಗಳನ್ನು ಕೇಳಿದ್ದೀರಿ. ಹವಾಮಾನ ವರದಿ. ಶಿವಮೊಗ್ಗದ ಇಂದಿನ ತಾಪಮಾನ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 27 ಡಿಗ್ರಿ ಸೆಲ್ಸಿಯಸ್. ನಾಳಿನ ತಾಪಮಾನ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 27 ಡಿಗ್ರಿ ಸೆಲ್ಸಿಯಸ್. ಭದ್ರಾವತಿ ಇಂದಿನ ತಾಪಮಾನ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 27 ಡಿಗ್ರಿ ಸೆಲ್ಸಿಯಸ್. ನಾಳಿನ ತಾಪಮಾನ 21 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಗರಿಷ್ಠ 27 ಡಿಗ್ರಿ ಸೆಲ್ಸಿಯಸ್. ದಾವಣಗೆರೆ ಇಂದಿನ ತಾಪಮಾನ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್. ನಾಳಿನ ತಾಪಮಾನ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್. ಚಿಕ್ಕಮಗಳೂರಿನ ಇಂದಿನ ತಾಪಮಾನ ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 24 ಡಿಗ್ರಿ ಸೆಲ್ಸಿಯಸ್. ನಾಳಿನ ತಾಪಮಾನ ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 25 ಡಿಗ್ರಿ ಸೆಲ್ಸಿಯಸ್. ಮೋಡ ಕವಿದ ವಾತಾವರಣದ ಜೊತೆಗೆ ಬಿಸಿಲಿನ ವಾತಾವರಣವೂ ಇತ್ತು. ಆಗೊಮ್ಮೆ ಈಗೊಮ್ಮೆ ಎಂಬಂತೆ ತುಂತುರು ಮಳೆ ಕೂಡ ಬಿದ್ದ ವರದಿಯಾಗಿದೆ. ನಾಳೆ ಕೂಡ ಇದೇ ರೀತಿಯ ವಾತಾವರಣ ಇರಲಿದೆ ಎಂದು ತಿಳಿಸಲಾಗಿದೆ. ಜೋರಾಗಿ ಮಳೆಯಾಗುವ ಯಾವುದೇ ಮುನ್ಸೂಚನೆ ಇರುವುದಿಲ್ಲ ಎಂದು ತಿಳಿದುಬಂದಿದೆ. ಪ್ರಮುಖ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ. KRS ಜಲಾಶಯ ಇಂದಿನ ನೀರಿನ ಮಟ್ಟ 124.02 ಅಡಿ, ಗರಿಷ್ಠ ಮಟ್ಟ 124.8 ಅಡಿ. ಕಬಿನಿ ಜಲಾಶಯ ಇಂದಿನ ನೀರಿನ ಮಟ್ಟ 64.94 ಅಡಿ, ಗರಿಷ್ಠ ಮಟ್ಟ 65 ಅಡಿ. ಹಾರಂಗಿ ಜಲಾಶಯ ಇಂದಿನ ನೀರಿನ ಮಟ್ಟ 128.5 37 ಅಡಿ, ಗರಿಷ್ಠ 129 ಅಡಿ. ಹೇಮಾವತಿ ಜಲಾಶಯ ಇಂದಿನ ನೀರಿನ ಮಟ್ಟ 116.8 ಅಡಿ, ಗರಿಷ್ಠ ಮಟ್ಟ 117 ಅಡಿ. ಲಿಂಗನಮಕ್ಕಿ ಜಲಾಶಯದ ಇಂದಿನ ನೀರಿನ ಮಟ್ಟ 1817.75 ಅಡಿ, ಗರಿಷ್ಠ ಮಟ್ಟ 1819 ಅಡಿ. ಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ 184.4 ಅಡಿ, ಗರಿಷ್ಠ ಮಟ್ಟ 186 ಅಡಿ. ಹವಾಮಾನ ವರದಿ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಈಗ ಒಂದು ಪ್ರಕಟಣೆ. ಎಲ್ಐಸಿ ನಿವೇ